ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ರಾಯಚೂರು ಜಿಲ್ಲೆಯಲ್ಲಿ ಹೂವಿನ ಬೇಸಾಯಕ್ಕೆ ಇರುವ ಅವಕಾಶಗಳು ಮತ್ತು ಲಾಭದಾಯಕತೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅಶೋಕ್ ಹೂಗಾರ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆಯೇ ಸಿಂಧನೂರು ತಾಲೂಕಿನ ಪುಲದಿನ್ನಿ ಗ್ರಾಮದ ಬಸವರಾಜ್ ಕುಂಬಾರ್ ಹಾಗೂ ಸಂಗಡಿಯರಿಂದ ಭಜನಾ ಪದಗಳನ್ನು ಕೇಳುವರಿ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ಜಿಲ್ಲೆಯಲ್ಲಿ ಹೂವಿನ ಬೇಸಾಯಕ್ಕೆ ಇರುವ ಅವಕಾಶಗಳು ಮತ್ತು ಲಾಭದಾಯಕತೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅಶೋಕ್ ಹೂಗಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಹೂವಿನ ಬೇಸಾಯಕ್ಕೆ ಇರತಕ್ಕಂಥ ಅವಕಾಶಗಳು, ಬೆಳೆಯುವುದಾದರೆ ರೈತರು ಯಾವ್ಯಾವ ಹೂವಿನ ಬೆಳೆಗಳನ್ನು ಲಾಭದಾಯಕವಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ, ಲಾಭವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರು, ಅದರಲ್ಲಿ ವಿಶೇಷವಾಗಿ ಈ ಒಂದು ಫ್ಲವರ್ಸ್ ಕಲ್ಟಿವೇಷನ್ದಲ್ಲಿ ಸಾಕಷ್ಟು ಒಂದು ಪರಿಣಿತಿಯನ್ನು ಹೊಂದಿದಂಥ ಡಾಕ್ಟರ್ ಅಶೋಕ್ ಹೂಗಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅಶೋಕ್ ಹೂಗಾರ್ ಅವರು. ನಮಸ್ಕಾರ ಸರ್. ಹೇಳಿ ಸರ್, ಮೊದಲನೇದಾಗಿ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಹೂವಿನ ಬೇಸಾಯ ಮೊದಲು ಮಾಡ್ತಾ ಇದ್ರು, ವಿಶೇಷವಾಗಿ ಮಲ್ಲಿಗೆಗೆ ಬಂದಾಗ ಬಹಳಷ್ಟು ಇತ್ತು, ಈಗ ಒಂದು 10 ವರ್ಷ ಹಿಂದೆ. ತಮಗೆ ಏನಿಸ್ತಾ ಇದೆ, ಹೂವಿನ ಒಂದು ಕ್ಷೇತ್ರ ರಾಯಚೂರು ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೀರಾ, ಕಡಿಮೆ ಆಗ್ತಾ ಇದೆ ಅಂತೀರಾ? ಸರ್, ನಾನು ಅದಕ್ಕೆ ಹೋಗುತ್ತ ಮೊದಲು ಸ್ವಲ್ಪ ಕರ್ನಾಟಕದಲ್ಲಿ ಅದು ಏನು ಪೊಸಿಷನ್ ಐತೆ ನಮ್ದು ಹೂವಿನ ಬೆಳೆಗಳ ಬಗ್ಗೆ, ಅವ್ರ ಮುಂದೆ ನಮ್ಮ ಜಿಲ್ಲೆಯಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ಇಲ್ಲಿ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಈಗ ಕರ್ನಾಟಕದಲ್ಲಿ ಇವಾಗ ನಮಗೆ 18,000 ಹೆಕ್ಟರ್ ಪ್ರದೇಶದಲ್ಲಿ ಹೂ ಬೆಳೆಯಲಾಗುತ್ತಿದೆ. 18,000 ಹೆಕ್ಟರ್ನಲ್ಲಿ ಹೆಕ್ಟರ್ದಲ್ಲಿ. ಸೊ ಇದು ಈಗ ಇದು ದೇಶದ 14% ಇದೆ. ಹದಿನಾಲ್ಕು ಚಲೋನ ಇದೈತಿ, ಒಳ್ಳೆ ಒಳ್ಳೆ ಒಂದು ಇದೆ. ಹೌದ್ರಿ, 14% 14% ಕಾಂಟ್ರಿಬ್ಯೂಷನ್ ಐತ್ರಿ. ಈಗ ಈ ಹೂ ಬೆಳೆಗಳಾದ ಗುಲಾಬಿ, ಸುಗಂಧಿ, ಗ್ಲಾಡಿಯೋಲಸ್, ಸೇವಂತಿಗೆ, ಮಲ್ಲಿಗೆ, ಆರ್ಕಿಡ್ಸ್ ಮತ್ತು ಕಾರ್ನೇಷನ್ ಈಗ ನಮ್ಮ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತಿದ್ದು, ಹಾಗೂ ಇವುಗಳಲ್ಲಿ ಆಸ್ಟರ್, ದಾಸವಾಳ, ಚಂಪಕ ಈ ಹೂಗಳನ್ನು ಬೆಳಗಾವಿಯಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ. ಮತ್ತು ಚೆಂಡು ಇನ್ನು ನೋಡಿದ ಪ್ರಕಾರ ಬಿಜಾಪುರದಲ್ಲಿ ಜಾಸ್ತಿ ಇದನ್ನು ಬೆಳೀತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ಹೂಗಳ ಉತ್ಪನ್ನ 1.5 ಲಕ್ಷ ಟನ್ ನಷ್ಟು ಇರ್ಬೋದು. 1.5 ಲಕ್ಷ ಟನ್ ಉತ್ಪಾದನೆ ಇದೆ ಹೂವಿನ ಹೂವಿನ ಉತ್ಪಾದನೆ ಇರ್ಬೋದು. ಇದನ್ನು ಹೂವಿನ ಕ್ಷೇತ್ರ 1.5 ರಷ್ಟು ಇದೆ, ಶೇಕಡ 1.5 ರಷ್ಟು ಇದೆ ಇದರಲ್ಲಿ. ಇದರಿಂದ 300 ಕೋಟಿ ವ್ಯವಹಾರ ನಡೀತಾ ಇದೆ ನಮ್ಮ ಕರ್ನಾಟಕ ಪ್ರತಿ ವರ್ಷ. ಆಮೇಲೆ ಈಗ ಒಬ್ಬ ರೈತನಿಗೆ 1/2 ಎಕರೆ ಸರಾಸರಿ ಹೂ ಬೆಳೆಯನ್ನು ನಮ್ಮಲ್ಲಿ ಐತೆ ನಮ್ಮ ಕರ್ನಾಟಕದಲ್ಲಿ. ಈ ಹೂವಿನ ವಹಿವಾಟಿನಲ್ಲಿ ಸುಮಾರು 50,000 ಕುಟುಂಬಗಳು ಅವಲಂಬನೆ ಪಡೆದಿವೆ, ಮತ್ತು ಸುಮಾರು 2 ಲಕ್ಷ ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಬಿಸ್ನೆಸ್. ಈಗ ನಮ್ದು ಹೂವಿನ ವ್ಯಾಪಾರದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, 2 ಲಕ್ಷ ಜನ ಅಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಇದರ ಜೊತೆಗೆ ಇತ್ತಿತ್ತಲಾಗಿ ಸಂರಕ್ಷಣೆ ಬೇಸಾಯ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ತಾವು ನಾವು ಹೇಳ್ತಾ ಇದ್ದಾವಲ್ಲ, ಸೊ ಅಲ್ಲಿ ಗುಲಾಬಿ, ಜರ್ಬೇರ, ಕಾರ್ನೇಷನ್ನು, ಸೇವಂತಿಗೆ, ಎಂಥೂರಿಯಮ್ಮು ಮತ್ತು ಆರ್ಕಿಡ್ ಹೂಗಳನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ 30 ದೊಡ್ಡ ಕಂಪನಿಗಳು ಮತ್ತು 700 ಸಣ್ಣ ಘಟಕಗಳು ಯೂನಿಟ್ಸ್ ಅಂತ ಹೇಳ್ತಾವಲ್ಲ ಇದರಲ್ಲಿ ಭಾಗಿಯಾಗಿವೆ. ಸೊ ಇವೆಲ್ಲ ಇದರಿಂದ 50 ಕೋಟಿ ವ್ಯವಹಾರ ನಮ್ಮಲ್ಲಿ ನಡೀತಾ ಇದೆ. ಆಮೇಲೆ ಇನ್ನೊಂದು ನಾವು ಹೇಳ್ಬೇಕಂದ್ರೆ ದೆಹಲಿಯಲ್ಲಿರುವ ಹೂವಿನ ಮಾರ್ಕೆಟು ಏಷ್ಯಾದಲ್ಲೇ ದೊಡ್ಡದಂತ ಹೇಳ್ತಾ ಇದ್ದಾರೆ. ಬಟ್ ಈಗ ನಮ್ಮ ಕೆಆರ್ ಮಾರ್ಕೆಟನ್ನು ಕೆಲವೊಂದು ಪ್ರಕಾರ ಅದಕ್ಕಿಂತ ದೊಡ್ಡದಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಇರತಕ್ಕಂತ ಕೆಆರ್ ಮಾರ್ಕೆಟ್ ಅದಕ್ಕಿಂತ ಇನ್ನು ಅದಕ್ಕಿಂತ ದೊಡ್ಡದಂತ ಹೇಳ್ತಾರೆ ಹೂವಿನ ಮಾರುಕಟ್ಟೆ. ಹೂವಿನ ಮಾರುಕಟ್ಟೆ ಇನ್ನ ನೋಡ್ರಿ ಇಷ್ಟೆಲ್ಲ ಒಂದು ಹೂವಿನ ಬೇಸಾಯದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯ 14% ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಸಾಕಷ್ಟು ಒಂದು 50 ಕೋಟಿ ವ್ಯವಹಾರ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಇನ್ನು ರಾಯಚೂರು ಜಿಲ್ಲೆ ಬಂದಾಗ ಏನಂತೀರಿ? ರಾಯಚೂರು ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೂವಿನ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಅಂತೀರೋ, ಕಡಿಮೆ ಆಗ್ತಾ ಇದೆ ಅಂತೀರೋ, ಮತ್ತು ಇಲ್ಲಿ ಯಾವ ರೀತಿ ಅವಕಾಶ ಇದೆ ಜಿಲ್ಲೆಯಲ್ಲಿ? ಸೊ ಈಗ ನಾವು ರಾಯಚೂರು ಬಗ್ಗೆ ಮಾತಾಡ್ಬೇಕಂತಂದ್ರೆ ಈಗ ಏರಿಯಾ ಕಡಿಮೆ ಐತ್ರಿ ಭಾಳ. ಸೊ ಮಲ್ಲಿಗೆ ಅಂತ ಬರೀ 60 ಹೆಕ್ಟರ್ಸು, ಕನಕಾಂಬರ 30 ಹೆಕ್ಟರು, ಚೆಂಡು 71 ಹೆಕ್ಟರು, ಗುಲಾಬಿ 60 ಹೆಕ್ಟರು, ಸೇವಂತಿಗೆ 52 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದು ಆ್ಯಕ್ಚುಲಿ ಇದನ್ನು ನೋಡಿದ್ರೆ ಇದು ಶೇಕಡ 1%ಕ್ಕಿಂತ ಕಡಿಮೆ ಇತ್ತು ಕರ್ನಾಟಕದ ಪ್ರದೇಶ ಅಂದರೆ ಭಾಳ ಕಡಿಮೆ ಇತ್ತು, 1%ಕ್ಕಿಂತ ಕಡಿಮೆ ಅಂದರೆ ಭಾಳ ಕಡಿಮೆ ಆಯಿತು. ಸೊ ಈಗ ನಾವು ಬೇರೆ ಜಿಲ್ಲೆಗಳು ನೋಡಿದ್ರೆ ಕೋಲಾರ ಮತ್ತು ತುಮಕೂರು ಶೇಕಡ 10% ಅದಾವೆ ಅದರಲ್ಲಿ. ಆಮೇಲೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಪಟ್ಟಣ, ಸೊ ಇಲ್ಲಿನೂ 6%ಕ್ಕಿಂತ ಜಾಸ್ತಿ ಪ್ರದೇಶ ಇರುವುದು. ಅಂದ್ರೆ ಇಲ್ಲಿ 1%ಕ್ಕಿಂತಲೂ ಜಾಸ್ತಿ ಹೂವಿನ ಉತ್ಪಾದನೆ ಆಗ್ತಾ ಇದೆ ಕರ್ನಾಟಕ ತೆಗೆದುಕೊಂಡ ರಾಯಚೂರು ಜಿಲ್ಲೆಯಲ್ಲಿ. ರಾಯಚೂರದಲ್ಲಿ 1%ಕ್ಕಿಂತ ಕಡಿಮೆ ಐತಿ, 1%ಕ್ಕಿಂತ ಕಡಿಮೆ ಐತಿ, ಅಲ್ಲಿ ಬೇರೆ ಕಡೆ 10%ಕ್ಕಿಂತ ಜಾಸ್ತಿ ಇದೆ ಎರಡು ಜಿಲ್ಲೆಯಲ್ಲಿ. ಈಗ ನೀವು ಹಿಂದಿನ ವರ್ಷಗಳಲ್ಲಿ ನೋಡಿದಾಗ ಒಂದು 10 ವರ್ಷದಿಂದ ಮತ್ತೆ ಈಗ ನೋಡಿದ್ರೆ ಕಡಿಮೆ ಆಗಿದೆ ಅಂತೀರಾ ಕ್ಷೇತ್ರ ಮಲ್ಲಿಗೆಯಲ್ಲಿ ಬಹಳ ಬೆಳೀತಾ ಇದ್ರು ರೈತರು? ಅಲ್ಲ ಆಕ್ಚುಲಿ ಇದು ನೋಡಿದ್ರೆ ಈಗ ಅದು ಕಡಿಮೆನೇ ಆಗಿಲ್ಲ, ಬಟ್ ಅದು ಕ್ಷೇತ್ರನೇ ಆಕ್ಚುಲಿ ಅಷ್ಟೈತೆ, ನಾನು ಮೊದಲು ಇನ್ನೂ ಕಡಿಮೆ ಇತ್ತು, ಈಗ ಜಾಸ್ತಿ ಆಗ್ತಾ ಇಲ್ಲ, ಜಾಸ್ತಿ ಏನೂ ಅಷ್ಟಾಗಿಲ್ಲ, ಬಟ್ ಸ್ವಲ್ಪ ಆರ್ನು ಅಷ್ಟೇ ಐತ್ರಿ, 1%ಕ್ಕಿಂತ ಕಡಿಮೆ ಐತಿ. ಆಮೇಲೆ ಇದು ಯಾಕಪ್ಪ ಅಂತಂದ್ರೆ ಈಗ ನಮ್ಮಲ್ಲಿ ರೈತರು ಈಗ ನೀರಾವರಿ ಭತ್ತನ್ನು ಬೆಳೀತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಆಳುಗಳ ಸಮಸ್ಯೆ ಇರ್ಬೋದು, ಅದಕ್ಕೆ ಇಲ್ಲಿ ಇದಕ್ಕೆ ನಮಗೆ ಆಳು ಭಾಳ ಬೇಕಾಗ್ತದ್ರಿ, ನಮ್ಗೆ ಈ ಹೂವಿನ ಇದಕ್ಕೆ ಆಳುಗಳು ಬೇಕು, ಆಳುಗಳು ಬೇಕಾಗ್ತದೆ, ಹೂವಿನ ಬೆಳೆಗಳು ಬೆಳೀಲಿಕ್ಕೆ ಆಳುಗಳು ಬೇಕು. ಯಾಕಂದ್ರೆ ಹೂವಿನ ಹರಿಲಿಕ್ಕೆ ಕಿತ್ತಲಿಕ್ಕೆ ಹೂವು ಹರಿಲಿಕ್ಕೆ ಭಾಳಷ್ಟು ಆಳುಗಳು ಬೇಕಾಗ್ತವೆ. ಆ ಕಾರಣದಿಂದನೇ ಮೋಸ್ಟ್ಲಿ ಇದು ಏರ ಜಾಸ್ತಿ ಆಗಿಲ್ಲೋ ಅಂತ ನಮ್ಗೆ ಅನಿಸ್ತಾ ಇದೆ. ಬಟ್ ಸ್ಕೋಪ್ ಐತ್ರಿ ಮುಂದೆ ಮಾಡಲಿಕ್ಕೆ ರೈತರು ಹೋಗ್ಬೋದು. ಅಂದ್ರೆ ಹೂ ಬೆಳೆ ಜಾಸ್ತಿ ಮಾಡ್ಲಿಕ್ಕೆ ಇಲ್ಲಿ ಸಾವಕಾಶ ಅವಕಾಶ ಇದೆ ಕ್ಷೇತ್ರ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಹೌದೌದ್ರಿ, ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ನಮ್ಮಲ್ಲೇ ನೋಡ್ರಿ, ಈಗ ಇತ್ತಿತ್ತಲಾಗಿ ಮೊದಲು ಭಾಳ ಇದ್ದಿಲ್ಲ, ಒಂದು 10-15-20 ವರ್ಷ ನೋಡಿದ್ರೆ ಹೂವಿನ ಬೆಳಕೆ ಭಾಳ ಕಡಿಮೆ ಇತ್ತು. ಬಟ್ ಈಗ ನಾವೆಲ್ಲ ನೋಡಿ ಎಲ್ಲ ಧಾರ್ಮಿಕ ಇರ್ಬೋದು, ಜಾತ್ರೆಗಳು ಇರ್ಬೋದು, ಆಮೇಲೆ ಯಾವ್ದು ಹುಟ್ಟುಹಬ್ಬ ಇರ್ಬೋದು, ಪ್ರತಿಯೊಂದು ಫಂಕ್ಷನ್ಗಳು, ಪೂಜೆ ಪುನಸ್ಕಾರಗಳು, ಅದು ಹುಟ್ಟಿದ್ರು ಹೂ ಬೇಕು, ಸತ್ರು ಹೂ ಬೇಕು, ಅದಕ್ಕಾಗಿ ಹೂ ಬೇಕು, ಅದು ಬಳಕೆ ಜಾಸ್ತಿ ಮಾಡ್ತಾ ಇದಾರೆ. ಈ ಮೊದಲು ಭಾಳ ಲಿಮಿಟೆಡ್ ಇತ್ತು, ಏನೋ ಗೊತ್ತಿಲ್ಲ ಅದು ಏನದು, ನಾವು ಹಣದ ಸಲುವಾಗಿ ಏನೋ ಇದು ಇರ್ದು ಇರ್ಬೋದು, ಬಟ್ ಈಗ ಅದು ಯಾವುದೂ ಲೆಕ್ಕಕ್ಕಿಲ್ಲ, ಬಟ್ ಜಾಸ್ತಿ ಉಪಯೋಗ ಮಾಡ್ತಾ ಇದಾರೆ. ಇವನ್ ಈ ಮದುವೆ ಅಂತಂದ್ರೂ ಏನದು ಸಿಕ್ಕಾಬಿಟ್ಟೆ ಆಡಂಬರದ ಅಂತ ಹೇಳುತ್ತೆ, ಆಡಂಬರ ಮದುವೆಗಳು. ಸೊ ಅದಕ್ಕೆ ಹೂವಿನ ಜಾಸ್ತಿ ಉಪಯೋಗ ಮಾಡ್ತಾ ಇದಾರೆ. ಇದೆಲ್ಲ ನೋಡಿದ್ರೆ ಈಗ ನಮ್ಮಲ್ಲಿ ಜಾಸ್ತಿ ಅವಕಾಶ ಐತಿ, ಆದ್ರೆ ಬೆಳಿಲಿಕ್ಕೆ ಮುಂದೆ ಬರಬೇಕಾಗಿದೆ. ಮುಂದೆ ಬರ ರೈತರಿಗೆ ಅದರ ಬಗ್ಗೆ ಆಸಕ್ತಿ ತರಲಿಕ್ಕೆ ಕೆಲವೊಂದು ತರಬೇತಿಗಳು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನಗಳಾಗಬೇಕಾಗಿದೆ ಇನ್ನು. ಹೌದು, ಇನ್ನು ಹೂವಿನ ಬೇಸಾಯ ಮಾಡಿದರೆ ಯಾವುದೇ ತೊಂದರೆ ಇಲ್ಲ ಅಂತೀರಾ? ಏನು ಇದರಲ್ಲಿ ರಿಸ್ಕ್ ಅದ ಹೂವಿನ ಬೇಸಾಯದಲ್ಲಿ? ಮತ್ತು ಯಾವತ್ತು ಇದು ಲಾಭ, ಖಂಡಿತ ಲಾಭ ಹೂವಿನ ಬೇಸಾಯದಲ್ಲಿ ಬರ್ತದೆ ಅಂತೀರಾ ತಾವು ಹೇಗೆ? ಇಲ್ಲ, ಅದು ಹೂವು ಬೆಳೆದ್ರಿಂದ ಖಂಡಿತ ಲಾಭನ ಐತ್ರಿ, ನುಕ್ಸಾನ ಏನಿಲ್ಲ. ಬಟ್ ಭಾಳ ಇದು ಇನ್ಕ್ರೀಸ್ ಆಗ್ತಾ ಇಲ್ಲ. ಇದಕ್ಕೆ ಯಾಕಂತಂದ್ರೆ ಇದು ನೀವು ಅಂದಂಗೆ ತರಬೇತಿ ಅವೆಲ್ಲ ಬೇಕಾಗ್ತೈತಿ, ಅವ್ರಿಗೇನಾದ್ರು ತಿಳುವಳಿಕೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆನೂ ಆಗಬೇಕಾಗೈತಿ. ಆಮೇಲೆ ನಮ್ಮ ರೈತರು ಇದನ್ನು ಸರಿಯಾಗಿ ಮಾಡಿದರೆ ಅದರ ಕ್ರಮಬದ್ಧತೆಯಿಂದ ಮಾಡಬೇಕು. ಆಮೇಲೆ ಯೋಜನೆ ಪ್ಲ್ಯಾನ್ ಪ್ರಕಾರ ಮಾಡಬೇಕು. ಆಮೇಲೆ ಬೇಡಿಕೆ ಆಧಾರಿತ, ಈಗ ಹೂಗಳ ಬೇಡಿಕೆ ಐತೋ ಇಲ್ಲೋ ಅವ್ರು ಮೊದಲು ಅವರು ನೋಡ್ಬೇಕ್ರಿ. ಅವರು ಅದು ಪಟ್ಟಣದಲ್ಲಿರ್ಬೋದು, ಸಿಟಿಲಿರ್ಬೋದು, ಬೇಡಿಕೆ ಐತೋ ಇಲ್ಲೋ. ಈಗ ಬೇಡಿಕೆ ಈಗ ನಮ್ಮದು ಈಗ ನೋಡಕ್ಕಂತಂದ್ರೆ ಚೆಂಡು ಈಗ ದೀಪಾವಳಿಯಲ್ಲಿ ಜಾಸ್ತಿ ಅದನ್ನು ಬೇಕಾಗ್ತೈತಿ. ಅದಕ್ಕೆಲ್ಲ ಎಲ್ಲರೂ ಬೆಳೀತಾರೆ, ಮತ್ತು ಯಾರಿಗೂ ನುಕ್ಸಾನ ಏನಾಗಿಲ್ಲ, ಎಲ್ಲರೂ ಬೆಳೆದವ್ರಿಗೆ ಎಲ್ಲರೂ ಲಾಭ ಐತೈತಿ. ಆಮೇಲೆ ಈಗ ಇದ್ರಗೆ ಇದಕ್ಕೆ ಆಮೇಲೆ ಕೂಲಿ ಆಳುಗಳನ್ನು ನೋಡ್ಬೇಕಾಗ್ತೈತಿ. ಈಗ ಬೆಳಿಬೇಕಪ್ಪ ಅಂದ್ರೆ ಸುಮ್ಮನೆ ನಾವು ಹಾಕಿದ್ರೇ ಆಗ ಆಡುಗಳು ಸಿಗಲಿಲ್ಲ ಅಂತಾರೆ, ಲಾಸ್ ಆಗ್ತೈತಿ. ಮತ್ತು ಕೂಲಿ ಆಳುಗಳು ಬೇಕಾಗ್ತೈತಿ. ಆಮೇಲೆ ವಿಶೇಷವಾದ ಕೆಲವೊಂದು ಧಾರ್ಮಿಕ ಹಬ್ಬಗಳಿರ್ಬೋದು, ಆಮೇಲೆ ಕೆಲವೊಂದು ಜಾತ್ರೆಗಳಿರ್ಬೋದು, ಆಮೇಲೆ ಮದುವೆಗಳಿರ್ಬೋದು, ಅದು ನೋಡ್ಬೇಕಾಗ್ತೈತಿ ರೀ. ಸೊ ಯಾವ ತಿಂಗಳಲ್ಲಿ ಇವು ಆಗ್ತದವು, ಸೊ ಅವಾಗ ನಮ್ಮದು ಪ್ರೊಡಕ್ಷನ್ ಆಗ್ತಾ ಇದೆ ಇಲ್ಲೋ, ಉತ್ಪಾದನೆ ಆಗ್ತಾ ಇದೆ ಇಲ್ಲೋ. ಸೊ ಇದನ್ನು ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಆಮೇಲೆ ಇದರಲ್ಲಿ ನಾವು ಮದುವೆಗಂತ ಹೇಳಿದ್ದಲ್ಲ ನಿಮಗೆ, ಈಗ ಮಲ್ಲಿಗೆ ಈಗ ಮಾರ್ಚು ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ಜಾಸ್ತಿ ಅದನ್ನು ಬಳಕೆ ಇರ್ತೈತಿ. ಯಾಕೆ ಮದುವೆಗಳು ಇರ್ತಾವೆ, ಅದಕ್ಕೆ ಭಾಳ ರೇಟೂ ಜಾಸ್ತಿ ಇರ್ತೈತಿ, ಡಿಮ್ಯಾಂಡ್ ಜಾಸ್ತಿ ಇರ್ತೈತಿ. ಇವೆಲ್ಲ ನೋಡೋದ್ರಿಂದ ನಮ್ಮ ರೈತರು ಇದನ್ನು ಬೆಳೆದ್ರೆ ಒಳ್ಳೇದಾಗ್ತೈತೆ ಅಂತ. ಅಂದರೆ ನಿಮ್ಮ ವಿಚಾರದಲ್ಲಿ ಕ್ರಮಬದ್ಧವಾಗಿ ಮಾರುಕಟ್ಟೆ ಒಂದು ಬೇಡಿಕೆಯನ್ನ ಆಧಾರವಿಟ್ಟುಕೊಂಡು ಹೂವಿನ ಬೇಸಾಯ ಮಾಡಬೇಕು. ಡೆಫಿನೆಟ್ಲಿ. ಇನ್ನು ಜಾಸ್ತಿ ಪ್ರದೇಶದಲ್ಲಿ ಒಮ್ಮೆಮ್ಮೆ ರೈತರು ಏನು ಮಾಡ್ತಾರೆ, 2 ಎಕರೆ 3 ಎಕರೆ 5 ಎಕರೆ ಹಾಕ್ತಾರೆ ರೈತರು ಹೂವಿನ ಬೇಸಾಯವನ್ನು. ಇದರಿಂದ ಏನು ತೊಂದರೆ ಆಗ್ತದಂತೀರಾ? ಯಾವ ರೀತಿ ಕೆಲವೊಮ್ಮೆ ಇಲ್ಲ ತೊಂದರೆ ಕ್ಷೇತ್ರದಲ್ಲಿ ಮಾಡಿಬಿಟ್ರೆ. ಹೌದ, ಈಗ ಏನಾಗ್ತೈತಿ ನಾವು ಅದನ್ನು ಹೇಳ್ತಿರ್ತವ್ರು ಬಂದ್ರೆ ಯಾವುದೇ ರೈತರು ನಮ್ಮಲ್ಲಿ ಬಂದ್ರೂ ಜಾಸ್ತಿ ಹೋಗ್ಬೇಡ್ರಿ, ಯಾಕಂದ್ರೆ ಆಳುಗಳ ಸಮಸ್ಯೆ ಭಾಳ ಐತ್ರಿ. ಈಗ ಮೊದಲೇ ಅವ್ರಿಗೆ ಭತ್ತ ಬೆಳೀತಿರ್ತಾರೆ, ನೀರಾವರಿ ಬೆಳೆಗಳು ಇರ್ತಾವೆ, ಮತ್ತು ಇದಕ್ಕನೇ ಹರಿಲಿಕ್ಕೆ ಆಳುಗಳು ಬೇಕಾಗ್ತಾವೆ. ಸೊ ಆಳುಗಳು ಇರಲಿಲ್ಲ ಅಂತಾರೆ, ಅವು ಹಂಗೆ ಬಿಡಬೇಕಾಗ್ತದೆ, ಹೂಗಳು ಹಂಗೆ ಬಿಡಬೇಕಾಗತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ಆಮೇಲೆ ಇದನ್ನು ಏನು ತೊಂದರೆ ಏನಿಲ್ಲ, ಈಗ ಒಂದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದಲ್ಲ ಹೀರೆ. ಸೊ ಇದನ್ನು ನಾವು 2-3 ಪಟ್ಟು ಜಾಸ್ತಿ ಮಾಡ್ಬೋದು, ಅದಕ್ಕೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ನಾವು ನೋಡ್ಬೇಕು, ಡಬಲ್ ಮಾಡಿ ನೋಡಿ ಮಾಡಿ ನೋಡಿದ್ರೆ ಏನು ಆಗ್ಲಕ್ಕಿಲ್ಲ ಅಂತ ಅನಿಸ್ತೈತಿ. ಮತ್ತೆ ನೋಡ್ಕೊಂಡು ಮತ್ತೆ ಮುಂದೆ ನಾವು ವಿಚಾರ ಮಾಡ್ಕೋಬೋದು. ಈಗ ಕೆಲವೊಮ್ಮೆ ನೋಡಿದ್ವಿ ನಾವೀಗೆಲ್ಲ ಹಿಂದಿನ ಒಂದು 2-3 ವರ್ಷದಲ್ಲಿ ಸಾಕಷ್ಟು ಹೂ ಬೆಳೆಗಾರರಿಗೆ ಸಾಕಷ್ಟು ನಷ್ಟ ಆಯ್ತು, ಸರ್ಕಾರ ಸಹ ಪರಿಹಾರ ಕೊಡಿತು ಕೆಲವೊಂದು ಕಡೆ. ಅಂದ್ರೆ ಕೆಲವೊಂದು ನೈಸರ್ಗಿಕ ವಿಕೋಪಗಳು ಬರ್ತವೆ, ಅಂತ ಸಂದರ್ಭದಲ್ಲಿ ಇದಾಗಬಹುದು. 2-3 ವರ್ಷದಿಂದ ಅದು ಬಹಳಷ್ಟು ನಮ್ಗೆ ಕೋವಿಡ್ ಸಂದರ್ಭದಲ್ಲಿ ಸಮಸ್ಯೆ ಬಂತು. ಆಮೇಲೆ ಈಗ ಗೌರ್ಮೆಂಟ್ ಇದು ಎಸ್ಪೆಷಲಿ ಈಗ ವಿಭಾಗ ತೋಟಗಾರಿಕೆ ವಿಭಾಗ ಸ್ವಲ್ಪ ಸಹಾಯ ಮಾಡ್ತು ಬೇರೆ ಬೇರೆ ಈಗ ಹಣ್ಣಿಗೆ, ಆಮೇಲೆ ಕಾಯಿಪಲ್ಲೆ ಅವ್ರ ಬೆಳೆಗಾರರಿಗೆ ಸಹಾಯ ಮಾಡ್ತು. ಬಟ್ ಹೂವಿನ ಬೆಳೆಗಾರರಿಗೆ ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ, ತೊಂದರೆ ಇರ್ಬೋದು. ಹೀಗಾಗಿ ಅವ್ರಿಗೆ ಆಗಲಿಲ್ಲ, ಹಿಂಗಾಗಿ ಹೂವಿನ ಬೆಳೆಗಾರರು ಸ್ವಲ್ಪ ಲಾಸ್ ಅವ್ರಿಗೆ ಆಯಿತು. ಈಗ ಒಬ್ಬ ರೈತ ಹೂವಿನ ಬೇಸಾಯವನ್ನು ಮಾಡಬೇಕಂದ್ರೆ ಕಡಿಮೆ ಅಂದರೆ ಎಷ್ಟು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ಬೇಕಂತಿರ್ತಾರೆ? ಅಲ್ಲ, ಕಮ್ಮಿ ಅಂದ್ರೆ ಗುಂಟೆ ಅಂತಲೇ ಹೇಳ್ತೀವಿ ನಾವು. ಯಾಕಂದ್ರೆ ಈಗ 40 ಗುಂಟೆ ಒಂದು ಎಕರೆ ಅಂತಂದ್ರೆ ಒಂದು ಅದು ಅರ್ಧ ಹೂವ್ರ ಅಂತ ಹೇಳ್ತೀವಿ. ಒಂದು 20 ಗುಂಟೆ ಮಾಡಂತ ಹೇಳ್ತೀವಿ. ಅರ್ಧ ಎಕರೆ ಪ್ರಾರಂಭ ಮಾಡ್ರಿ, ಮಾಡಬೇಕು. ಒಂದು ಎಕರೆಗಿಂತ ಮ್ಯಾಗ ಹೋಗ್ಬೇಡ್ರಿ ಅಂತ ಹೇಳ್ತೀವಿ ನಾವು. ಬಟ್ ನೀವು ತಾವು ಹೇಳ್ದಂಗೆ ಒಂದು 2-3 ಎಕರೆ ಕೆಲವು ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಯಾರು ಬೆಳೆದ್ರೂ ಅವರೆಲ್ಲ ಅನುಕೂಲ ಇತ್ತಂತಾರೆ, ಏನು ತೊಂದರೆ ಏನಾಗೋದಿಲ್ಲ. ಬಟ್ ಅವ್ರು ಏನೋ ಒಂದು ಎಕರೆಗಿಂತ ಕಡಿಮೆ ಇದ್ರೆ ಒಳ್ಳೆಯದು. ಈಗ ತಾವು ಹೇಳಿದಂಗೆ ಉತ್ತಮ ಲಾಭವನ್ನು ತಂದುಕೊಡ್ತಕ್ಕಂಥ ಹೂಗಳಂತ ಹೇಳಿದೆ ತಾವು. ಉದಾಹರಣೆ ಅಂತಂದರೆ ಈಗ ಕೆಲವೊಂದು ಏನು ಪ್ರೊಟೆಕ್ಟಿವ್ ಕಲ್ಟಿವೇಷನ್ ಅಥವಾ ಶೇಡ್ ನೆಟ್ಟಲ್ಲಿ ಬೆಳೀತಕ್ಕಂಥವು, ಸಂರಕ್ಷಿತ ಒಂದು ಬೇಸಾಯದಲ್ಲಿ ಬೆಳೀತಕ್ಕಂಥ ಹೂಗಳು ಭಾಳಷ್ಟು ಲಾಭ ತಂದುಕೊಡ್ತವೆ. ಈ ಜರ್ಬರ ಇರ್ಬೋದು, ಕೆಲವೊಮ್ಮೆ ಲಿಲ್ಲಿ ಫ್ಲವರು, ಇಂಥವೆಲ್ಲ ಹೇಳಿದಿರ್ತಾವು. ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆ ಒಂದು ಲಾಭ ತಂದುಕೊಡ್ತಕ್ಕಂಥ ಹೂವಿನ ಬೆಳೆ ಯಾವುದಂತಿರ್ತಾವು? ಈಗ ರಾಯಚೂರದಲ್ಲಿ ಈಗ ನಾವು ಈಗ ಗುಲಾಬಿ ಇಲ್ಲ, ನಾ ಗುಲಾಬಿ ಅಂತಾನೆ ಹೇಳ್ತೇನೆ ರೀ. ಯಾಕಂದ್ರೆ ಗುಲಾಬಿ ಯಾಕೆ ಹೇಳ್ತೇನೆ ಅಂದ್ರೆ ಮೊದಲು ಅದನ್ನು ಹಾಕಿ ನೋಡಿದೆ ನಾವು ನಮ್ಮಲ್ಲಿ. ಸೊ ಗುಲಾಬಿ ಇದು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ. ಆಮೇಲೆ ಅದನ್ನ ಬಿಟ್ಟ ಮುಂದೆ ಜರ್ಬೆರ ಹಾಕ್ಬೋದು ರೀ, ಈ 2 ಬೆಳೆಗಳು ಹಾಕ್ಬೋದು. ಆ ನಂತರ ನಾವು ಕಾರ್ನೇಷನ್ ಹಾಕ್ಬೋದು. ಬಟ್ ಇದಕ್ಕೆ ಪ್ರಮುಖವಾಗಿ ನೀರು ಒಳ್ಳೇದಿರ್ಬೇಕ್ರಿ. ಈಗ ನಮ್ಮ ತುಂಗಭದ್ರಾ ನೀರು ಇಲ್ಲಿ ನಮ್ಮಲ್ಲಿ ಇರೋದ್ರಿಂದ ತುಂಗಭದ್ರಾ ನೀರನ್ನ ಉಪಯೋಗ ಮಾಡೋದ್ರಿಂದ ಏನು ತೊಂದರೆ ಏನಾಗೋದಿಲ್ಲ. ಆಮೇಲೆ ಭೂಮಿನೂ ಚೆನ್ನಾಗಿರ್ಬೋದು, ಅಥವಾ ಭೂಮಿ ಇರಲಿಲ್ಲ ಅಂದ್ರೂ ನಾವು ಮಣ್ಣು ಅದಕ್ಕೆ ನಾವು ಬೆಡ್ ಮಾಡ್ಲಿಕ್ಕೆ ಹಾಕ್ತೀವಿ ನಾವು. ಆ ಒಳ್ಳೆ ಮಣ್ಣಿದ್ರೆ ಸಾಕು, ಕೆಂಪು ಮಣ್ಣಿದ್ರೆ ಸಾಕು. ಅವು ಎರಡು ಬಹಳ ಪ್ರಮುಖ ಅಂಶಗಳು. ಅಂದ್ರೆ ಗುಲಾಬಿಯನ್ನು ನೆರಳು ಪರದೆಯಲ್ಲಿ ಬೆಳಿಬಹುದಾ? ಹೇಗೆ ನೆರಳು ಪರದೆ ಚೆನ್ನಾಗಿ ಬರ್ತೈತೆ, ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಹೇಳ್ತೀವಿ ನಾವು. ನೆರಳು ಪರದಲ್ಲಿ ಬೆಳಿಬಹುದು, ಪಾಲಿಹೌಸ್ ಅಂತ ತಿಳ್ಕೊಂಡು ನಾವು ಇದರಲ್ಲಿ ಹಾಕಬಹುದು. ಅದು ಕಂಡೀಷನ್ ಹೇಳಿದ್ನಲ್ಲ ತಮ್ಗೆ, ನೀರು ಮತ್ತು ಮಣ್ಣು ಎರಡು ಚೆನ್ನಾಗಿರ್ಬೇಕು, ಸಂರಕ್ಷಣೆಯಲ್ಲಿ ಬೆಳಿಬಹುದು. ಇಲ್ಲಿ ವಿಶೇಷವಾಗಿ ಗುಲಾಬಿಯನ್ನ ಬೆಳೆದಾದ್ರೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕಂತೀರಿ? ಇಲ್ಲಕ್ಕ ಯಾವ ರೀತಿ ಸಸಿಗಳನ್ನ ಇಲ್ಲಿ ಹಚ್ಚಬೇಕಾಗತ್ತ? ಹೇಗೆ ಇಲ್ಲಿ ಸ್ವಲ್ಪ ಇಲ್ಲ ಇಲ್ಲಿ ಇವಕ್ಕೆ ನಾವು ಬೆಳಿಬೇಕಂತಾರೆ. ಈಗ ಬೆಂಗಳೂರು ಅಲ್ಲಿ ಕೆಲವೊಂದು ಈಗ ಡಚ್ ರೋಸಸ್ ಅಂತ ತಿಳ್ಕೊಂಡು ಅವಕ್ಕೆ ಯಾಕಂದ್ರೆ ಕಸಿ ಮಾಡಿದಂತ ಸಸಿಗಳು, ಕಣ್ಣು ಇದ್ದಂತ ಸಸಿಗಳು ಹಚ್ಚಬೇಕಂತ ಹೇಳ್ತಿರ್ತಾರೆ. ಅಲ್ಲ ಅದನ್ನ ಬೇಕ್ರಿ, ಡಚ್ ರೋಸಸ್ ಅಂತ ಅವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಮೊದಲು ನಾವು. ಆಮೇಲೆ ಅವು ಸಸಿಗಳನ್ನು ಕೆಲವೊಂದು ಇದರಲ್ಲಿ ಫಾರ್ಮ್ದಲ್ಲಿ ಅವು ಎಲ್ಲ ಕೊಡ್ತಾ ಇದಾರೆ. ಅವನ್ನ ಅವೆಲ್ಲ ಬೆಂಗಳೂರು ಅಲ್ಲಿ ಎಲ್ಲ ಪುಣಾದಲ್ಲಿ ನಾವು ತಂಬರ್ಬೇಕು. ಆಮೇಲೆ ಅವು ಕಣ್ಣು ಸಸಿ ಇದ್ದನ್ನ ನಾವು ಬಳಸ್ಬೇಕು. ನಾವು ಯಾವ ಕೆಲವೊಂದು ಕಟ್ಟಿಂಗ್ಸ್ ಅದು ಮಾಡಿದ್ರೆ ಹಚ್ಚಬಾರ್ದು. ಕಣ್ಣು ಸಸಿಯಿಂದ ಅವೆಲ್ಲ ಒಂದು ಗಿಡಕ್ಕೊಂದು ಈಗ 15-20 ರೂಪಾಯಿ ಇರ್ಬೇಕ್ರಿ ಅದಕ್ಕೆ, ಒಂದು ಕಣ್ಣು ಸಸಿಗೆ 15-20 ರೂಪಾಯಿ. ಸೊ ಅದರಲ್ಲಿ ನಾವು ಬೆಳೆದಾದ್ರೆ ಅವು ಉದ್ದ ಸ್ಟೆಮ್ ಉದ್ದ ಇರ್ಬೇಕಂತ ಹೇಳ್ತಾರೆ, ಲಾಂಗ್ ಸ್ಟೆಮ್ ಬಿಡೋ ವರೈಟಿ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಹಳೆ ವರೈಟಿ ಅಂತಂದ್ರೆ ಹಿಡಿದ್ರು ಒಂದು ಮೂರು, ಈಗ ಫಸ್ಟ್ ಎಡ್ಡು ಗ್ರ್ಯಾಂಡ್ ಗಲ್ ಅಂತ ಎರಡು ವರೈಟಿ ಇದಾವೆ, ಇತ್ತೀಚೆಗೆ ತಾಜ್ ಮಹಲ್ ಅಂತ ತಿಳ್ಕೊಂಡು ಒಂದು ವರೈಟಿ ಐತಿ. ಈ ಮೂರು ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ ನಾವು. ಈ ಆಕ್ಷನ್ ಸೆಂಟರ್ದಲ್ಲಿ ಮೂರು ವರೈಟಿ ಇವಾಗ ರೈತರೆಲ್ಲ ಬೆಳೆದೆಲ್ಲ ತೊಗೊಂಬರ್ತಾ ಇದಾರೆ, ಮಾರಾಟ ಆಗ್ತದೆ. ಮತ್ತು ಅವ್ರು ಕೂಡ ಮತ್ತು ಬೇರೆನೂ ಅದಾವೆ. ಈಗ ಮತ್ತು ಕೆಲವೊಂದು ಸ್ವಲ್ಪ ಮೀಡಿಯಮ್ ಸ್ಟೆಮ್ಮು ಪ್ಯಾಷನ್ ಅಂತ ವರೈಟಿ ಐತಿ, ಅಂತ ಬೇರೆ ವರೈಟಿ ಅದಾವ್ರಿ. ಕಲರ್ ಅವು ಎಲ್ಲ ಬೇರೆ ಅರ್ಕಸವಿ ಅಂತೇಳಿ ಒಂದು ತಳಿ ಅರ್ಕಸವಿ ಅಂತ ತಿಳ್ಕೊಂಡು ಅದು ಏನಾಗೈತಿ ರೀ, ಅದು ಓಪನ್ ಕಂಡೀಷನ್ ಅಲ್ಲಿ ಅರ್ಕಸವಿ ಅಂತ ತಿಳ್ಕೊಂಡು ಒಂದು ವರೈಟಿ ಕ್ಷೇತ್ರದಲ್ಲಿ ಓಪನ್ ಆಗಿ ಬೆಳಿಬಹುದು, ಓಪನ್ ಆಗಿ ಬೆಳಿಬಹುದು. ಅದು ಈಗ ಇತ್ತಿತ್ತಲಾಗಿ ಅದು ಬಿಡುಗಡೆಯಾಗೈತಿ ಆಯಾಚರಿಂದ, ಅದು ಜಾಸ್ತಿ ಇಳುವರಿ ಅವರು ಕೊಡ್ತಾ ಇದಾರೆ. ಸೊ ಅದು 30 ಟನ್ ಅಂತ ಹೇಳ್ತಾರೆ ಒಂದು ಎಕರೆಗೆ, ಒಂದು ಹೆಕ್ಟರಿಗೆ, ಒಂದು ಎಕರೆಗೆ 30 ಅಂತ ಹೇಳ್ತಾ ಇದಾರೆ. ಎಕರೆಗೆ 30 ಟನ್? ಹಾ, ಬಟ್ ಅದೆಲ್ಲ ಆಕ್ಚುಲಿ ಬೇರೆ, ಮೊದಲೆಲ್ಲ 30 ಟನ್ ಒಂದು ಹೆಕ್ಟರ್ ಅಂತ ಹೇಳ್ತಿದ್ದು ನಾವು. ಬಟ್ ಅವ್ರ ಪ್ರಕಾರ ಅಂದ್ರೇನು 2-3 ಪಟ್ಟು ಜಾಸ್ತಿ ಆಯ್ತು, ಬಟ್ ಒಳ್ಳೇದು ಅಂತ ಅನ್ಬೋದು. ಅರ್ಕಸವಿ ಗುಲಾಬಿ ತಳಿ, ಅರ್ಕಸವಿ ಗುಲಾಬಿ ತಳಿ. ಸೊ ಇದನ್ನ ಹಾಕ್ಬೋದು. ಈಗ ಅವರು ರೈತರು ಕೆಲವೊಂದು ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ ಕೆಲವೊಂದು ಬೆಂಗಳೂರು ಸಮೀಪದಲ್ಲಿ 2 ಮೀಟರ್ ಒಂದು ಸಾಲಿಂದ ಸಾಲಿಗೆ, ಸಾಲಿನ ನಡುವೆ 1 ಮೀಟರ್ ಸಸಿಗೆ 1 ಮೀಟರ್ ಮಾಡಿ ಅವರು ಬೆಳೀತಾ ಇದಾರೆ. ಬಟ್ ಚೆನ್ನಾಗಿ ಅದು ಐತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ 1 ಮೀಟರ್ ಅಂತೀರ ಅಥವಾ ನೀವು ಫೂಟ್ ಅಲ್ಲ? ಇದು ಮೀಟರ್ ಮೀಟರ್ ಹೇಳಾಗುತ್ತೆ ನಾನು. ಸ್ವಲ್ಪ ಜಾಸ್ತಿ ಇದ್ದಷ್ಟು ಅವರು ಚಲೋ ಅಂತ ಹೇಳ್ತಾ ಇದಾರೆ. ಅವ್ರ ಪ್ರಕಾರ ಏನಂತಾರೆ, ಒಂದು 15-30 ಸೆಂಟಿಮೀಟರ್ ಬೆಡ್ ರೇಸ್ ಮಾಡಬೇಕು, ರೇಸ್ ಬೆಡ್ ಮಾಡಿ ಸೊ ಅದ್ರೊಳಗೆ ಹಾಕ್ಬೇಕಂತ ಹೇಳ್ತಾರೆ ಅವರು. ಸೊ 2 ಮೀಟರ್ ಸ್ವಲ್ಪ ಸಾಲಿನ ಸಾಲಿಗೆ 1 ಮೀಟರ್ ಒಂದು ಇದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1 ಮೀಟರ್ ಅಲ್ಲಿ ಇದು ಮಾಡಿದ್ರೆ ಚೆನ್ನಾಗಿ ಬೆಳೀತಾ ಇದೆ. ಈಗ ಕನಕಾಂಬರ ಹೂವಿನ ಬಗ್ಗೆ ಏನು ಹೇಳ್ತೀರಿ? ಕನಕಾಂಬರವನ್ನ ಇಲ್ಲಿ ಕ್ಷೇತ್ರ ಕಡಿಮೆ ಇದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ಕನಕಾಂಬರ ಬೆಳಿಬಹುದು ಅಂತ ಇಲ್ಲಿ ಹೇಗೆ? ಹೌದು, ಈ ಕನಕಾಂಬರ ನೋಡ್ರಿ ಇಲ್ಲಿ ಬಹಳ ಕಡಿಮೆ ಇತ್ತು ಏರಿಯಾ ಇದು. ಇದು ಯಾಕಂದ್ರೆ ಆಳಿನ ಸಲುವಾಗಿನೇ ಇದು ಕಡಿಮೆ ಆಗೈತೆ. ಹೌದು, ಬಹಳ ಸಣ್ಣ, ನಾವು ಇಲ್ಲಿ ಮೊದಲು ಹಾಕ್ತಾ ಇದ್ದು, ನಾವು ಈಗ ಆಳಿನ ಸಲುವಾಗಿ ಬಿಟ್ಟೆವು. ಅದು ಹೂವು ಹರಿದು ಬಹಳ ಕಷ್ಟ, ಬಹಳ ಇಷ್ಟ ಪಡ್ತಿರ್ತಾರೆ. ಆಮೇಲೆ ಈಗ ನಮ್ಮ ಆಂಧ್ರ ಪ್ರದೇಶದಲ್ಲಿ ಈಗ ನೆರೆ ತಾಲೂಕದಲ್ಲಿನೇ ಎಲ್ಲ ಅಲ್ಲಿಂದ ಬಹಳ ಬರ್ತಾವ. ಅದು ಈ ಆಲೂರ್ಲಿಂದ ಸಿಕ್ಕಾಪಟ್ಟೆ ಬೆಳಿತೈತಿ, ಆಮೇಲೆ ಅದೆಲ್ಲ ಟ್ರೈನ್ ಮುಖಾಂತರ ಬರ್ತಾ ಇದೆ. ಆಮೇಲೆ ಅದು ಇಲ್ಲಿ ಎಲ್ಲ ಜನ ಬಹಳ ಅದನ್ನ ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಅದು ಆಳುಗಳ ಸಲುವಾಗಿ ಬೆಳೀತಾ ಇಲ್ಲ, ಬೆಳಿಲಿಕ್ಕೆ ಅವಕಾಶ ಐತ್ರಿ. ಎಲ್ಲ ಆಳ ಐತಿ, ಅಲ್ಲಿ ಬೆಳಿಬಹುದು. ಈಗ ಇನ್ನೊಂದು ಹೂ ಸೇವಂತಿಗೆ ಹೂ, ನಾವು ಸಾಮಾನ್ಯವಾಗಿ ಪೂಜೆ ಮಾಡಲಿಕ್ಕೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಬಹಳಷ್ಟು ಸೇವಂತಿಗೆ ಹೂ ಬೇಡಿಕೆ ಇರುತ್ತೆ. ಯಾಕೆ ಸೇವಂತಿಗೆ ಹೂ ಈ ಭಾಗದಲ್ಲಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ ಅಂತೀರಾ? ಹೇಗೆ ಬೆಳಿಬಹುದಾ? ಇಲ್ಲೆಲ್ಲ ಬೆಳಿಬಹುದು, ಬಹಳ ಬೆಳಿಬಹುದು. ಈ ಸೇವಂತಿಗೆ ಹೂ ನಾವು ನಮ್ಮಲ್ಲಿನೇ ಇಲ್ಲಿ ನಾರ್ಥ್ ಕರ್ನಾಟಕದಲ್ಲಿ ನೋಡೋದ್ರಿಂದ ಇಲ್ಲಿ ಲಕ್ಕುಂಡಿ ಸಾಗೋಟಿ ಗದಗ ಜಿಲ್ಲೆದಲ್ಲಿ ನಾವು ಬಹಳಷ್ಟು ಪ್ರದೇಶ ಇದೆ, ಬಹಳ ಪ್ರದೇಶ ಇತ್ತು ಅಲ್ಲಿ ನೋಡ್ತಾ ಇದ್ದವು. ಆಮೇಲೆ ಈಗ ಈ ನಮ್ಮಲ್ಲಿ ಅದು ನಾವು ನೋಡ್ತಾ ಇಲ್ಲ. ಬಟ್ ಈಗ ನಾವು ಇಲ್ಲಿ ಇತ್ತಿತ್ತಲಾಗಿ ನಾವು ಇದನ್ನ ವರೈಟಿ ಕೆಲವೊಂದು ತಳಿಗಳು ತಂದು ಹಾಕಿದ್ದೆವು. ಬಟ್ ಚೆನ್ನಾಗಿ ಬರ್ತಾ ಇದಾರೆ ಇಲ್ಲಿ ನಮ್ಮ ಕ್ಯಾಂಪಸ್ಲ್ಲಿ ನಾವು ಚೆನ್ನಾಗಿ ಬರ್ತಾ ಇದೆ. ಹುಡುಗರಿಗೆ ನಾವು ಸಂಶೋಧನೆ ಸಲುವು ಕೊಟ್ಟಿದ್ದೆವು. ಬಹಳ ಸರಳ ಐತ್ರಿ ಬೆಳೆದಿರೋದು. ಈ ಹೆಂಗ್ ಸರಳ ಅಂತಂದ್ರೆ ಈಗ ಸಸಿಗಳು ಸಿಗ್ತಾವು, ರೂಟ್ ಕಟಿಂಗ್ಸ್ ಎಲ್ಲ ಮಾಡ್ತಾರೆ, ಕರೆಕ್ಟ್ ಮಾಡ್ತಾರ. ಅವ್ರು ಬೆಂಗಳೂರಲ್ಲಿ ಸಸಿ ಮಾಡಿ ಕೊಡ್ತಾ ಇದಾರೆ ನಮಗೆ, ಕಟಿಂಗ್ಸ್ ಬೆಂಗಳೂರಲ್ಲಿ ಮಾಡ್ತಾ ಇದಾರೆ. ಸೊ ಡೈರೆಕ್ಟ್ ನಮ್ಗೆ ಸಸಿನ ನಮ್ಗೆ ಕೊಡ್ತಾ ಇದಾರೆ, ಅವ್ರು ಸಪ್ಲೈ ಮಾಡ್ತಾರ ಅವ್ರು. ಸೊ ಈಗ ಅದು ರೂಟೆಡ್ ಕಟಿಂಗ್ಸ್ ಏನು ಕೊಡ್ತಾರಲ್ಲ ಅವ್ರು ಇದು ಮಾಡಿ, ಸೊ ಮೊದಲು ಆರ್ಡರ್ ಕೊಡ್ಬೇಕು ನಮ್ಗೆ. ಅವು ಕಟ್ ಮಾಡಿ ಅವನ್ನ ಇದು ಮಾಡಿ ಕಟಿಂಗ್ಸ್ ಮಾಡಿ ಕೊಡ್ತಾ ಇದಾರೆ ಅವರು. ಅದು ಅದು ಎರಡು ಮೂರು ರೂಪಾಯಿ ಒಂದು ಸಿಗ್ತಾವ್ರು, ಅವೇನು ಭಾಳನಲ್ಲ, ಎರಡು ಮೂರು ರೂಪಾಯಿ ಒಂದು ಸಿಗ್ತಾವ. ಆಮೇಲೆ ಸರಳ ಅದ, ಸುಮ್ಮನೆ ತರೋದು ಹಾಕೋದು ಸೊ ಭಾಳ ಸಿಂಪಲ್ ಅದದು, ಯಾರು ಬೇಕಾದ್ರೂ ಹಾಕಬಹುದು. ಬಟ್ ಅದಕ್ಕೇನು ಅಂತ ಭಾಳ ಒಂದು ಸೂಕ್ಷ್ಮ ಹೂವಿನ ಗಿಡ ಅಲ್ಲ, ಗಿಡ ಅಷ್ಟೇ ರಫಾಯಿ ಬೆಳೀತಿತ್ರಿ ಅದು. ಹೌದು, ನಾವು ನೋಡ್ಬೇಕು ರಫಾಯಿ ಬೆಳೀತಾ ಇದೆ. ಬಟ್ ಏನೋ ಕೆಲವೊಂದು ಸಕಿಂಗ್ ಪೆಸ್ಟ್ ಅದು ಎಲ್ಲ ಇರ್ತಾವ, ಸೊ ಅದನ್ನು ಹೊಡ್ತಾ ಇದ್ರೆ. ಬಟ್ ಗುಲಾಬಿ ಒಂದು ಹೂವಿಗೆ ನಾವು ನೋಡಿದಾಗ ಸೇವಂತಿಗೆ ಹೂವು ಅಷ್ಟು ರೋಗ ಕೀಟ ಇರೋದಿಲ್ಲ ಅಂತ ಅನ್ಸುತ್ತೆ. ಗುಲಾಬಿಗೆ ಮೇಂಟೆನೆನ್ಸ್ ಭಾಳ ಬೇಕಾಗುತ್ತೆ, ಗುಲಾಬಿಗೆ ಸ್ವಲ್ಪ ಭಾಳ ಬೇಕಾಗ್ತಿತ್ರಿ. ಸೊ ಅದಕ್ಕೆ ಅದಕ್ಕೆ ರಸ ಇರುವ ಕೀಟಗಳು ಸ್ವಲ್ಪ ರೋಗ ಮತ್ತು ಬೂದಿ ರೋಗ ಇರ್ತೈತಿ, ರಸ ಇರುವ ಕೀಟಗಳು ತುಕ್ಕು ರೋಗ ತುಕ್ಕು ರೋಗ ಭಾಳ ಇರ್ತೈತಿ. ಅದಕ್ಕೆ ರಸ ಇರುವ ಕೀಟಗಳು ಭಾಳ್ರಿ ಈಗ ರೋಸ್ಗೆ. ಸೊ ಅದನ್ನ ಇವೆಲ್ಲ ಈಗ ಸಿಸ್ಟಮಿಕ್ ನಾವು ಇನ್ಸೆಕ್ಟಿಸೈಡ್ ಅಂತ ಹೇಳ್ತಾವಲ್ಲ, ಅದನ್ನ ಕೀಟನಾಶಕಗಳಿಂದ ನಾವು ಕಂಟ್ರೋಲ್ ಮಾಡಬಹುದು. ಈಗ ಹೂವನ್ನ ಬೆಳೀತಾರೆ ರೈತರು, ಒಮ್ಮೆಮ್ಮೆ ನಾವು ಗುಲಾಬಿ ಬೆಳೆದಂತ ರೈತರನ್ನ ಕೇಳಿದೀವಿ, ಇಲ್ಲ ಸರ್ ಮಾರುಕಟ್ಟೆ ಆಗ್ತಾ ಇಲ್ಲ, ಹೂ ಹೋಯ್ತಾ ಇಲ್ಲ, ರೂಪಾಯಿಕೊಂದಾದ್ರೂ ನಮಗೆ ಹೋಗ್ತಾ ಇಲ್ಲ, ಮಾರ್ಕೆಟಿಗೆ ಹೋದಾಗ ಹೆಚ್ಚಿನ ಒಂದು ದರ ಸಿಗುವುದಿಲ್ಲ, ಮಾರಾಟ ಆಗೋದಿಲ್ಲ ಅಂತಾರೆ, ರೈತರಿಗೆ ನಷ್ಟ ಆಗ್ತದೆ. ಇದನ್ನ ತಪ್ಪಿಸ್ಲಿಕ್ಕೆ ಬೇರೆ ದಾರಿ ಏನಾದ್ರೂ ಇದೆಯಾ? ಹೇಗೆ ಈಗ ಅವ್ರು ಹೇಳ್ತಾ ಇದಾರಲ್ಲ, ಕೆಲವೊಂದು ಗುಲಾಬಿ ಇರ್ಬೋದು ಬೇರೆ ಹೂಗಳು ಇರ್ಬೋದು, ಈಗ ಅವರೇ ಕೆಲವೊಂದು ಬೊಕೆ ಮಾಡ್ಕೊಂಡು ಈಗ ಈ ಕೆಲವೊಂದು ಈಗ ಬೆಳೀತಾ ಇದಾರೆ, ಕೆಲವೊಂದು ಸ್ವಲ್ಪ ಲಿಮಿಟೆಡ್ ಏರಿಯಾದಲ್ಲಿ ಬೆಳೆದು ಮಾಡಿ ಎರಡು ರೀತಿಯಿಂದನೂ ರೈತರು ಮಾಡ್ತಾ ಇದಾರೆ, ಕೆಲವೊಂದು ನೋಡ್ತಾ ಇರ್ಬೋದು ನಾವು. ಸೊ ಹಾರನು ಮಾಡ್ತಾರೆ ಅವರು, ಹಾರ ಮಾಡ್ತಾರೆ, ಬೊಕೆ ಮಾಡ್ತಾರೆ, ಮಾಡಿ ಅವರೇ ಇನ್ವಾಲ್ವ್ ಆಗ್ಬಿಡ್ತಾರೆ. ಆಮೇಲೆ ಹಾಗೆ ಆ ಟೈಪ್ ಅವರು ಇನ್ನೂ ಸಹ ಜಾಸ್ತಿ ಅವರು ಉತ್ಪನ್ನ ಮಾಡ್ಕೋಬಹುದು, ಇನ್ಕಮ್ ಮಾಡ್ಕೋಬಹುದು. ಆಮೇಲೆ ಈಗ ಈಗ ಇದು ಹೇಳಿದವಲ್ಲ, ಇನ್ನೊಂದು ಕೆಲವೊಂದು ಟೈಮ್ನಾಗು ಇತ್ತಿತ್ತಲಾಗಿ ಏನು ಮಾಡಿದ ಕೆಲವೊಂದು ಮಾರಾಟ ಆಗೋದಲ್ಲ ಕೆಲವೊಂದು ಹೂಗಳು. ಸೊ ಮಾರಾಟ ಆಗಲಿಲ್ಲ ಅಂತಾರೆ, ಈ ಒಂದು ಈಗ ನಮ್ಮ ತೋಟಗಾರಿಕೆ ವಿಭಾಗ ಆಮೇಲೆ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ಸೆಂಟರ್, ಸೊ ಎರಡು ಸೇರಿ ಅವ್ರು ಏನು ಮಾಡಿದಾರೆ, ಒಂದು ಸಂಸ್ಕರಣೆ ಘಟಕ ಮಾಡಿದ್ದಾರೆ ಇತ್ತಲೆ, ಘಟಕ ಮಾಡಿ ಎಲ್ಲ ಯಾವ ಉಪಯೋಗ ಇಲ್ಲದ ಹೂಗಳು ಉಪಯೋಗ ಮಾಡಲಾರ್ದ ಹೂಗಳನ್ನು ಅವನ್ನೆಲ್ಲ ಅವನ ಸಂಸ್ಕರಣೆ ಮಾಡಿ ಆಮೇಲೆ ಅವಕ್ಕೆ ಬೇರೆ ಬೇರೆ ಅವಕ್ಕೆ ಈಗ ಪ್ರೊಡಕ್ಟ್ಸ್ ಮಾಡಿ ಅದನ್ನು ಇದು ಮಾಡ್ತಾಯಿದ್ದಾರೆ, ಉಪಯೋಗ ಮಾಡ್ತಾಯಿದ್ದಾರೆ. ಈಗ ಪ್ರೊಡಕ್ಟ್ಸ್ ಅಂತಂತಾರೆ, ಈಗ ನೈಸರ್ಗಿಕ ಬಣ್ಣಗಳದ್ದು ಪ್ರೊಡಕ್ಟ್ ಇರ್ಬೋದು, ಹೂವಿನ ಕಾಗದ ಹಾಳೆಗಳು ಇರ್ಬೋದು, ಊದಿನ ಕಡ್ಡಿಗಳು ಇರ್ಬೋದು, ಹೂವಿನ ದಳದ ಪುಡಿ, ಇಂಥವೆಲ್ಲ ಪ್ರೊಡಕ್ಟ್ಸ್ ಮಾಡಿ ಅದನ್ನು ಇದು ಮಾಡ್ತಾಯಿದ್ದಾರೆ ಈಗ. ಸೊ ಯಾವುದು ಅದನ್ನು ಇದು ಮಾಡ್ತಾ ಇಲ್ಲ, ವೇಸ್ಟ್ ಮಾಡ್ತಾ ಇಲ್ಲ. ನಮ್ಮ ರೈತರು ಯಾವ ಹೂ ಬೆಳೆಗಳನ್ನು ಬೆಳಿಬೋದು ಅಂತೀರಿ? ಇಲ್ಲಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಒಟ್ಟಾರೆ ಹೇಳೋದಾದರೆ ಯಾವ್ಯಾವ ಹೂಗಳನ್ನು ಬೆಳಿಲಿಕ್ಕೆ ಅವಕಾಶ ಇದೆ ಅಂತೀರಿ? ನಮ್ಮ ಜಿಲ್ಲೆಯಲ್ಲಿ ಈಗ ನಾವು ಈಗ ಮಲ್ಲಿಗೆ ಹಾಕೋಬೋದು ರೀ, ನಾವು ಮೊದಲಿಂದ ಹೇಳ್ತಾ ಇಲ್ಲ ಮಲ್ಲಿಗೆ. ಸೊ ಮಲ್ಲಿಗೆಯಲ್ಲಿ ಅದರಲ್ಲಿ ಗುಂಡು ಮಲ್ಲಿಗೆ, ಗುಂಡು ಮಲ್ಲಿಗೆ ಹಾಕೋಬೋದು. ಆಮೇಲೆ ವಸಂತ ಮಲ್ಲಿಗೆ ಅಂತ ತಿಳ್ಕೊಂಡು ಅದನ್ನು ಹಾಕೋಬೋದು. ಆಮೇಲೆ ಕಾಕಡ ಅಂತ ತಿಳ್ಕೊಂಡು ಇನ್ನೊಂದು ಮಲ್ಲಿಗೆ, ಮೂರು ಮೂರು ಮೂರು ನಮೂನೆ ಹಾಕಿದ್ರೂ ಒಳ್ಳೇದನ್ನ ಇರಲಿ. ಯಾಕೆ ಮೂರು ನಮೂನೆ ಯಾಕೆ ಹಾಕ್ಬೇಕಂತಂದ್ರೆ, ಈಗ ನಾವು ಈಗ ಗುಂಡು ಮಲ್ಲಿಗೆ ಈಗ ಮಾರ್ಚ್ಗೆ ಬರ್ತೈತಿ, ಮಾರ್ಚ್ಗೆ ಚಲೋ ಆಗ್ತೈತಿ. ಆಮೇಲೆ ವಸಂತ ಮಲ್ಲಿಗೆ ಏಪ್ರಿಲಿಂದ ಚಲೋ ಆಗ್ತೈತಿ, ಚಲೋ ಆಗಿ ಅವು ಸುಮಾರು ಆಗಸ್ಟ್ ಸೆಪ್ಟೆಂಬರ್ ಮಟ್ಟ ಇರ್ತಾವೆ. ಮುಂದೆ ಕಾಕಡ ಏನಾಗ್ತೈತಿ, ಏಪ್ರಿಲ್ ಮೇದಲ್ಲಿ ಎರಡು ತಿಂಗಳು ಇರೋದಲ್ಲ, ಉಳ್ಕೆ ಟೈಮ್ನಾಗ ಯಾವಾಗಲೂ ಇರ್ತೈತಿ ಕಾಕಡ, ಯಾವಾಗಲೂ ಇರ್ತೈತೆ. ಹೀಗಾಗಿ ಎಲ್ಲ ಅದು ಈ ಮೂರು ಹಾಕಿದ್ರೆ ವರ್ಷವಿಡೀ ನಮ್ಗೆ ಮಲ್ಲಿಗೆ ಸಿಗ್ತೈತಿ. ಹೀಗಾಗಿ ಅದು ಇಲ್ಲ ರೈತರು ಆ ಟೈಪ್ ಮೂರು ಮಾಡ್ಕೋಬೇಕು, ಪ್ರತಿ ದಿವಸ ಹೂ ಬರ್ತಾ ಇರಬೇಕು, ಲಾಭ ಆಗ್ತೈತಿ. ಆಮೇಲೆ ಒಂದು ಹತ್ತು ಗುಂಟ ಹಾಕೊಂಡ್ರೆ ಒಂದು ಮೂವತ್ತು ಗುಂಟ ಒಂದು ಅದ್ರಲ್ಲಿ ಹಾಕೋಬೋದಲ್ಲ, ಕಡಿಮೆ ಒಂದು ಮನೇಲಿ ಇರ್ತಕ್ಕಂಥ ಲೇಬರ್ ತಿಂದ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಂಡು ಹೋಗ್ಬೋದು. ಅದು ಆದ ನಂತರ ಮತ್ತೆ ಮುಂದೆ ಸೇವಂತಿಗೆನಂತೂ ಹೇಳಿದೆ ನಮಗೆ, ಅದು ಈಗ ಭಾಳ ಸರಳ ಆಗೈತ್ರಿ ಅದು ಸೇವಂತಿಗೆ, ಅದು ಕಟಿಂಗ್ಸ್ ತರೋದು ಹಾಕೋದು ಸರಳ ಆಗ್ತೈತಿ, ಅದನ್ನು ಹಾಕೋಬೋದು. ಆಮೇಲೆ ಇದು ಚೆಂಡು ಹಾಕೋಬೋದು, ಚೆಂಡುನು ಭಾಳ ಅದು ಸರಳ ಆಗೈತಿ. ಹೆಂಗೆ ಸರಳ ಆಗೈತೆ ಅಂತಂದ್ರೆ, ಈಗ ಅದನ್ನು ಈಗ ಸಸಿ ಸಿಗ್ತಾ ಇದಾವ್ರಿ ನರ್ಸರಿ ಕಡೆಯಿಂದ, ಅದರಿಂದ ಎರಡು ಮೂರು ರೂಪಾಯಿಗೊಂದು ಸಸಿ. ಆಮೇಲೆ ಒಳ್ಳೆ ಈಗ ತಳಿಗಳು ಅದಾವ ಅದರಲ್ಲಿ ಚೆಂಡು ಹೂದಲ್ಲಿ. ಸೊ ಯಾವ ತಳಿಗಳು ಅಂತಂದ್ರೆ, ಈಗ ಕೆಲವೊಂದು ಕಂಪ್ನಿಗಳ ತಳಿಗಳು ಅಶೋಕದ್ದು ಒಂದು ಕಂಪ್ನಿಯಿಂದ ಬರ್ತಾ ಇದಾವೆ, ಕಲ್ಕತ್ತಾ ರೌಂಡು ಕಲ್ಕಂತ ಅದು ಹಳದಿ ಮತ್ತು ಆರೆಂಜ್ ಕಲ್ಕತ್ತಾ ತಳಿ ಅಂತ, ಅದು ಈಗ ರೈತರು ಅದನ್ನು ನರ್ಸರಿ ಕಡೆಯಿಂದ ತಂದು ಹಾಕ್ತಾ ಇದಾರೆ. ನಮ್ಮಲ್ಲಿ ಹಾಕಿದ್ರು ಕಲ್ಕತ್ತಾ ಒಂದು ಹಳದಿ ತಳಿ ಹಾಕಿದ್ದು, ಭಾಳ ಚೆನ್ನಾಗೈತಿ ಅದನ್ನು. ಅಂಥವೆಲ್ಲ ಅಟ್ರ್ಯಾಕ್ಟಿವ್ ಕೆಲವೊಂದು ಆಕರ್ಷಕ ಕೆಲವೊಂದು ತಳಿಗಳು ಅವು ಇರೋದ್ರಿಂದ, ಸೊ ಅದನ್ನು ಅವು ಚೆನ್ನಾಗಿ ಉತ್ಪನ್ನ ಕೊಡ್ತಾವೆ, ಆಮೇಲೆ ಅದನ್ನು ಲಾಭನೂ ಜಾಸ್ತಿ ಐತೆ. ಐಎಚ್ಆರ್ದಿಂದನು ಚೆಂಡು ಹೂವಿನ ತಳಿಗಳು ಬಿಡುಗಡೆ ಆಗಿದೆ. ಹೌದು, ಅಲ್ಲಿ ಅರ್ಕ ಬಂಗಾರ ಅಂತ ತಿಳ್ಕೊಂಡು ಬಂಗಾರ ಅಂತ ಅಲ್ಲಿ ಇದು ಅದು ಬಿಡುಗಡೆ ಆಗೈತೆ. ಸೊ ಅದನ್ನು ಉಪಯೋಗ ಮಾಡ್ಕೋ, ಅರ್ಕ ಬಂಗಾರ ಮಾಡ್ಕೋಬೋದು. ಚೆಂಡು ಹೂವನ್ನು ನಾನು ಕೇಳಿದಾಗೆ ನಮ್ಮ ಕರ್ನಾಟಕದಲ್ಲಿ ಈ ಕೆಲವೊಂದು ಬಿಜಾಪುರ ಬಾಗಲಕೋಟೆ ಭಾಗದಲ್ಲೆಲ್ಲ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೇಳಿದ್ದೀನಿ. ಈಗ ಅದು ಅದೊಂದು ಟೈಪ್ ಚೆಂಡು ಹೂ ಅದು, ಅದು ಈಗ ಅದು ಅದು ಎಸೆನ್ಷಿಯಲ್ ಆಯಿಲ್ ಅಂತ ತಿಳ್ಕೊಂಡು ಪೌಲ್ಟ್ರಿ ಸಲುವಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ. ಅದನ್ನು ಬೆಳೆದು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದರಿಂದ. ಸೊ ಅದನ್ನ ಅದು ಬೇರೆ ಸುಮಾರು ರೈತರು ಒಂದೊಂದು 5 ಎಕರೆ 10 ಎಕರೆ ಹಿಂಗೆಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಹೂ ಅಂತ. ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡೋ ಸಲುವಾಗಿ ಮಾಡ್ತಾರೆ, ಬೈಬ್ಯಾಕ್ ಅಗ್ರಿಮೆಂಟ್ ಆಗಿದೆ. ಬೈಬ್ಯಾಕ್ ಅಗ್ರಿಮೆಂಟ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಅದು ಪೌಲ್ಟ್ರಿ ಫೀಡ್ಗೆ ಅದು ಉಪಯೋಗ ಮಾಡ್ತಾರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ ಆಯಿಲ್. ಸುಗಂಧರಾಜ ಹೇಗೆ ನಮ್ಮ ಜಿಲ್ಲೆಗೆ ಸೂಕ್ತ ಅಂತೀರಾ? ಸುಗಂಧರಾಜನು ಬಹಳ ನಮ್ಮಲ್ಲಿ ಬಹಳ ಸೂಕ್ತ ರೀ, ಯಾಕಂದ್ರೆ ಅದು ಬಹಳ ಸರಳ, ಅದು ಗಡ್ಡೆಯಿಂದ ಆಗ್ತಿದೆ ನಾವು. ಗಡ್ಡೆಯಿಂದ ಅದು ನಮ್ಮಲ್ಲೇನೋ ಈಗ ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದಾವೆ ನಾವು ಅಲ್ಲಿ ನಮ್ಮ ಕ್ಯಾಂಪಸ್ದಲ್ಲಿ. ಆಮೇಲೆ ಈಗ ಅದು ಸಂಶೋಧನೆ ಭಾಳ ಆಗಿದಾವು, ಭಾಳ ಸರಳ ಅದರಲ್ಲಿ ಎಲ್ಲ ಬೆಳೆಗಳಿಗೆ. ಇದು ನೋಡಿದ್ರೆ ಭಾಳ ಸರಳ ಹರಿದನು, ಭಾಳ ಪಿಕ್ಕಿಂಗ್ನು ಭಾಳ ಸರಳ ಇದಕ್ಕೆ. ಆಮೇಲೆ ಇದಕ್ಕೆ ಇಳುವರಿನೂ ಚೆನ್ನಾಗಿ ಬರ್ತೈತಿ, ಆಮೇಲೆ ಅದು ಪ್ರಾಫಿಟ್ನು ಚೆನ್ನಾಗಿ ಬರ್ತೈತಿ ರೈತರಿಗೆ ಹಾಕಿದ್ರೆ ಭಾಳ ಚೆನ್ನಾಗಿ ಬರ್ತೈತಿ. ಬಟ್ ಹಾಕೋಬೋದು. ಆಮೇಲೆ ಹರಿದು ಇದಕ್ಕೆ ಭಾಳ ಸರಳ ಅಂತ ಹೇಳಿದ್ನಲ್ಲ ನಿಮಗೆ. ಈಗ ಮಲ್ಲಿಗೆ ಮತ್ತು ಕನಕಾಂಬರ ಇದು ನೋಡಿದರೆ ಇದು ಎಲ್ಲ ಹೂಗಳನ್ನು ನಾವು ಹರಿದು ಭಾಳ ಸರಳ ಇರೋದ್ರಿಂದ ಸೊ ಯಾವುದು ತೊಂದರೆ ಆಗೋದಿಲ್ಲ. ಸೊ ರೈತರು ಇದನ್ನು ಹಾಕಿ ಅದನ್ನು ಮಾಡಬಹುದು. ಇನ್ನು ಕೊನೆಯದಾಗಿ ಹೂವನ್ನು ಬೆಳೆಯುವಂಥ ರೈತರಿಗೆ ತಾವು ಹೇಳಿದ್ದ ಅಂತಂದರೆ ಕಡಿಮೆ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿ ಪ್ರತಿ ದಿವಸನೂ ಹೂ ಬರುವ ಹಾಗೆ ಬೇರೆ ಬೇರೆ ತಳಿಗಳ ಹೂಗಳನ್ನು ಬೇಸಾಯ ಮಾಡಬೇಕಂತಕ್ಕಂಥ ವಿಚಾರವಿದಿರ್ತಾವೆ. ಇನ್ನು ಇಲ್ಲಿ ಸರ್ಕಾರದಿಂದ ಏನಾದರೂ ಯೋಜನೆಗಳಿದಾವೆ ರೈತರಿಗೆ, ಹೂವಿನ ಬೇಸಾಯವನ್ನು ಮಾಡುವಂಥ ರೈತರಿಗೆ ಬೆಳಿಲಿಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯಧನ ಅದಾವ ಸಿಗುತ್ತದೆ ಹೇಗಂತ? ಅಲ್ಲ, ಸಹಾಯಧನ ಐತ್ರಿ. ಈಗ ಎನ್ ಎಚ್ ಎಮ್ ಕಡೆಯಿಂದ ಸಹಾಯಧನ. ಸೊ ಅವ್ರ ಪ್ರಕಾರ ಈಗ 2 ಹೆಕ್ಟರ್ಗೆ ಅವ್ರಿಗೆ ಸಹಾಯಧನ ಕೊಡ್ತಾ ಇದಾರೆ ಅವರು. ಸೊ 2 ಅದರಲ್ಲಿ ಅವ್ರು ಏನು ಮಾಡ್ಯಾರ, ಒಂದು ಮಾರ್ಜಿನಲ್ ಫಾರ್ಮರು, ಸ್ಮಾಲ್ ಫಾರ್ಮರು, ಮಾರ್ಜಿನಲ್ ಫಾರ್ಮರ್ ಅಂತ ಒಂದು ಗ್ರೂಪ್ ಮಾಡಿದಾರೆ, ಇನ್ನೊಂದು ಇತರ ಫಾರ್ಮರ್ ಅಂತ ಇನ್ನೊಂದು ಮಾಡಿದ್ರು ರೈತರು ಅಂತ ಮಾಡಿದ್ದಾರೆ. ಸೊ ಅವರಿಗೆ 40% ಅವರಿಗೆ 100,000 ಒಂದು 40%ದಷ್ಟು ಸಹಾಯಧನ ಕೊಡ್ತಾರೆ ಅವ್ರಿಗೆ. ಆಮೇಲೆ ಇದು 25% ಇತರ ರೈತರಿಗೆ ಕೊಡ್ತಾ ಇದಾರೆ. ಯಾವುದೋ ಇದು ಕಟ್ ಫ್ಲವರ್ಸ್ ಬೆಳೆದ್ರೆ, ಕತ್ತರಿಸಿದ ಹೂಗಳು ಬೆಳೆದ್ರೆ, ಈ ಗಡ್ಡೆ ಹೂ ಬೆಳೆದ್ರೆ 1,00,000 ಮಟ್ಟ ಕೊಡ್ತಾ ಇದಾರೆ ಅವರು ಪ್ರತಿ ಹೆಕ್ಟರ್ಗೆ. ಆಮೇಲೆ ಅದು 40% ಸ್ಮಾಲ್ ಫಾರ್ಮರ್, ಮಾರ್ಜಿನಲ್ ಫಾರ್ಮರು, 25% ಇತರ ರೈತರಿಗೆ ಸಬ್ಸಿಡಿ. ಆಮೇಲೆ ಬಿಡಿ ಹೂಗಳಿಗೆ ಇದು 40,000 ಒಂದು ಹೆಕ್ಟರ್ ಕೊಡ್ತಿದ್ದಾರೆ. ಆಮೇಲೆ ಇದಕ್ಕೆ ಅದೇ ಟೈಪ್ ಇದು 40% ಇದು, ಆಮೇಲೆ 25% ಇತರ ರೈತರಿಗೆ. 2 ಹೆಕ್ಟರ್ ಇರೋದ್ರಿಂದ ಅದು ಬರ್ತದ್ರಿ. ಸೊ ಅಂದ್ರೆ 80,000 ಹಂಗೆ ಬರ್ತದೆ. ಈಗ ಮಾರುಕಟ್ಟೆ ಧಾರಣೆ ಕಡಿಮೆ ಆದಾಗ ಕೆಲವೊಂದು ಕೃಷಿ ಉತ್ಪನ್ನಗಳನ್ನು ನಾವು ವ್ಯಾಲ್ಯೂಯೇಷನ್ ಮಾಡಿ ಬೇರೆ ರೂಪದಲ್ಲಿ ಮಾಡಿ ಮಾರ್ತಾ ಇರ್ತೀವಿ. ಆ ರೀತಿ ಹೂವಿನ ಒಂದು ಬೇಸಾಯವನ್ನ ಮಾಡುವಂತಹ ರೈತರು, ಯಾವುದೇ ಹೂವಿನ ಬೇಸಾಯ ಇರ್ಬೋದು, ಮಲ್ಲಿಗೆ ಇರ್ಬೋದು, ಗುಲಾಬಿ ಇರ್ಬೋದು, ಸೇವಂತಿಗೆ ಇರ್ಬೋದು, ಇವೆಲ್ಲ ಮಾರುಕಟ್ಟೆ ಧಾರಣೆ ಕಡಿಮೆ ಆದಾಗ ಅದಕ್ಕೆ ಮೌಲ್ಯವರ್ಧತೆ ಮಾಡಿ ಮಾರ್ಲಿಕ್ಕೆ ಏನಾದ್ರು ಅವಕಾಶ ಇದಾವಂತೀರಿ? ಇಲ್ಲ, ಭಾಳ ಅವಕಾಶ ಇದಾರೆ ನಿಮ್ದು. ಜಸ್ಟ್ ನಿಮ್ಮೆಲ್ಲ ಹೇಳಿದೆ ನಾನು. ಈಗ ಇದರಲ್ಲಿ ನಮ್ಮ ತೋಟಗಾರಿಕೆ ವಿಭಾಗ, ಆಮೇಲೆ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ಸೆಂಟರ್ದವರು ಇಬ್ಬರು ಸೇರಿ ಒಂದು ಸೆಂಟರ್ ಮಾಡಿದ್ದಾರೆ, ಸಂಸ್ಕರಣ ಘಟಕ ಮಾಡಿದ್ದಾರೆ. ಆಮೇಲೆ ಇವೆಲ್ಲ ಉಪಯೋಗ ಮಾಡೋದು ಹೂಗಳು, ಕೆಲವೊಂದು ಗ್ಲಟ್ ಆಗಿರ್ತದೆ ಮಾರ್ಕೆಟ್ದಲ್ಲಿ, ಸಿಕ್ಕಾಪಟ್ಟು ಹೂಗಳು ಇರ್ತದೆ, ಬಂದಿರ್ತದೆ, ಮಾರಾಟ ಆಗಿರೋದಲ್ಲ. ಅಂಥ ಹೂಗಳನ್ನು ಇದು ತೊಗೊಂಡು ಸಂಸ್ಕರಣೆ ಮಾಡ್ತಾರೆ, ಮೌಲ್ಯವರ್ಧನೆ ಮಾಡ್ತಾರೆ. ಮೌಲ್ಯವರ್ಧನೆ ಮಾಡಿ ನಿಮಗೆ ಆಗಲೇ ಹೇಳಿದ ಪ್ರಕಾರ ನೈಸರ್ಗಿಕ ಬಣ್ಣಗಳನ್ನು ಅದರಲ್ಲಿ ತಯಾರಿಸ್ತಾ ಇರ್ತಾರೆ. ಆಮೇಲೆ ಹೂವಿನ ಕಾಗದ ಹಾಳೆಗಳು ಮಾಡ್ತಾರೆ, ಊದಿನ ಕಡ್ಡಿಗಳನ್ನು ಸಹ ಮಾಡ್ತಾ ಇದಾರೆ. ಇದರಿಂದ ಒಳ್ಳೆ ಸುವಾಸನೆ ಸುವಾಸನೆ ಒಂದ್ಸಲ ಊದಿನ ಕಡ್ಡೆ ನಾವು ಈಗ ಎಲ್ಲ ಸೊಳ್ಳೆಗಳ ಕಾಟ ನಮ್ಗೆ ಕೆಲವೊಂದು ರಿಪ್ಲೆಂಟ್ ಕೆಲಸ ಮಾಡ್ತಾವೆ. ಹೂವಿನ ದಳದ ಪುಡಿ ಅಂತ ಮಾಡ್ತಿರ್ತಾರ. ಸೊ ಇನ್ನೂ ಇತರ ಕೆಲವೊಂದು ಉತ್ಪನ್ನಗಳನ್ನು ಮಾಡಿ ಈಗ ಅದನ್ನ ಯಾವ್ದು ವೇಸ್ಟ್ ಮಾಡ್ಲಾರ್ದಂಗೆ ಮಾಡ್ತಾ ಇದಾರೆ. ಇನ್ನೂ ಇದರಲ್ಲಿ ಸಂಶೋಧನೆ ಆಗ್ಬೇಕಿದ್ರೆ. ಕೊನೆಯದಾಗಿ ಹೂವನ್ನ ಹೊಸದಾಗಿ ಬೆಳಿಲಿಕ್ಕೆ ಬರುವಂತ ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಈಗ ನಮ್ಮ ರಾಯಚೂರು ಜಿಲ್ಲೆ ರೈತ ಬಾಂಧವರು ಹೇಳ್ಬೇಕಂತಂದ್ರೆ, ಇವರು ಸಣ್ಣ ಪ್ರಮಾಣದಲ್ಲಿ ಹೂವು ಬೆಳೆಗಳನ್ನು ಬೆಳಿಬಹುದು, ಪ್ರಾರಂಭ ಮಾಡಬಹುದು. ಸೊ ಅವ್ರಿಗೆ ಮುಂದಾದ ಸಣ್ಣ ಪ್ರಮಾಣದಲ್ಲೇ ಅವ್ರಿಗೆ ಅದು ಅವ್ರಿಗೆ ಧೈರ್ಯ ಕೊಡ್ತೈತಿ. ಕೊಟ್ಟ ಸ್ವಲ್ಪ ಅದನ್ನ ಏರಿಯಾ ಜಾಸ್ತಿ ಮಾಡ್ಕೋಬಹುದು, ಏರಿಯಾ ಜಾಸ್ತಿ ಮಾಡ್ಕೋಬಹುದು. ಆಳುಗಳ ಸಮಸ್ಯೆ ಕೆಲವು ಟೈಮ್ ಅವ್ರಿಗೆ ಅಲ್ಲಿ ಬಗೆಹರಿತ ಅಂತಂದ್ರೆ ಇನ್ನೊಂದು ಸ್ವಲ್ಪ ಏರಿಯಾ ಜಾಸ್ತಿ ಮಾಡ್ಕೋಬಹುದು. ಆಮೇಲೆ ಬೇರೆ ಬೇರೆ ಅವರು ಹೂಗಳನ್ನು ಬೆಳಿಬಹುದು. ಈಗ ಬೇರೆ ಬೇರೆ ಹೂಗಳನ್ನು ಕೆಲವೊಂದು ರೈತರು ಬೆಳೀತಾ ಇದಾರೆ, ಕೆಲವೊಂದು ಈಗ ಇವ್ಕೊಂಡು ಬಿಟ್ಟು ಮತ್ತೆ ಬೇರೆ ಬೇರೆ ಬೆಳೀತಾ ಇದಾರೆ. ಈಗ ಕಾಕ್ಸ್ಕೊಂಬಂತ ಇನ್ನೊಂದು ಹೂವಿಂದು ಈ ಬೇರೆ ಅದು ಮಾರ್ಕೆಟ್ದಲ್ಲಿ ಬರ್ತಾ ಇದೆ. ಗಂಪ್ರೇನ್ ಅಂತ ತಿಳ್ಕೊಂಡು ಅದು ಅಡಿಕೆ ಹೂವು ಅಂತ ತಿಳ್ಕೊಂತಲ್ಲ ಅದನ್ನು ಬರ್ತಾ ಇದೆ. ಸೊ ಅಂಥ ಹೂವನ್ನು ಕೆಲವು ಟೈಮ್ ಹಾಕೋಬಹುದು, ಹಾಕೋ ಒಂದು ಅಟ್ರಾಕ್ಷನು. ಈಗ ದೀಪಾವಳಿಯಲ್ಲೆಲ್ಲ ಅವೆಲ್ಲ ಬೇಕಂತಾರ ಲಕ್ಷ್ಮಿಗೆ, ಅದು ಗಂಪ್ರೇನ್ ಅದು ಅಡಿಕೆ ಹೂವು ಭಾಳ ಬೇಕಂತ ಡಿಮ್ಯಾಂಡ್ ಇರ್ತೈತಿ, ಇರೋದಿಲ್ಲ ಹೂವುಗಳು. ಸೊ ಅದನ್ನು ಉಪಯೋಗ ಮಾಡ್ಕೋಬಹುದು. ಸೊ ಈಗ ಭಾಳಷ್ಟು ಅವರಿಗೆ ರೈತರಿಗೆ ಭಾಳ ಅನುಕೂಲ ಐತೆ ಮುಂದೆ ಮಾಡ್ಕೊಂಡ್ರಂತ ಇಲ್ಲಿ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ಅಶೋಕ್ ಅವರೇ, ನೀವು ಅಂದಂಗೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ.

ಈಗ ಕೇಳಿ ಸಿಂಧನೂರು ತಾಲೂಕಿನ ಪುಲದಿನ್ನಿ ಗ್ರಾಮದ ಬಸವರಾಜ್ ಕುಂಬಾರ್ ಹಾಗೂ ಸಂಗಡಿಗರಿಂದ